ಕಾಮ ಕ್ರೋಧ ಗುಣಗಳ ಅಳಿಯವ್ವ ಕಾಮ ಕ್ರೋಧ ಗುಣಗಳ ಅಳಿಯವ್ವ ಅಳಿದು ಜ್ಞಾನ ಭಕ್ತಿಯ ತಿಳಿಯವ್ವ ಅಳಿದು ಜ್ಞಾನ ಭಕ್ತಿಯ ತಿಳಿಯವ್ವ ಕಾಮ ಕ್ರೋಧ ಗುಣಗಳ ಅಳಿಯವ್ವ ಅಳಿದು ಜ್ಞಾನ ಭಕ್ತಿಯ ತಿಳಿಯವ್ವ ಗುಂಬಸ ತಳದಲ್ಲಿ ಅದಾಳರೇಣುಕ ಕಂಡ ಗಿರಿಯಲಕ ಧ್ಯಾನ ಬೆಕವ ಭಕ್ತಿಯ ಮಾಡವ್ವ ಭಕ್ತಿಯಲ್ಲಿ ಆದಿಶಕ್ತಿಯ ದಾಳ ಭಕ್ತಿಯ ಮಾಡವ್ವ ಭಕ್ತಿ ಮಾಡಿ ಮುಕ್ತಿಯ ಪಡೆಯವ್ವ ಊದ ಊದ ಅನ್ನೋತ್ತ ನಡೆಯವ್ವ ಭಕ್ತಿಯಲ್ಲಿ ಆದಿಶಕ್ತಿಯ ದಾಳ ಭಕ್ತಿಯ ಮಾಡವ್ವ ನಿನ್ನಲ್ಲಿ ನೀನು ತಿಳಿಯಬೇಕವ್ವ ತಿಳಿಯಬೇಕವ್ವ ಅಜ್ಞಾನ ಕತ್ತಲ ಕಳಿಯಬೇಕವ್ವ ಅಜ್ಞಾನ ಕತ್ತಲ ಕಳಿಯಬೇಕವ್ವ ನಿನ್ನಲ್ಲಿ ನೀನು ತಿಳಿಯಬೇಕವ್ವ ಅಜ್ಞಾನ ಕತ್ತಲ ಕಳಿಯಬೇಕವ್ವ ಧರ್ಮ ಕಣ್ಣಿಲೇ ನೀನು ನೋಡವ್ವ ನಿನ್ನಲ್ಲಿ ಅದಾಳರೇಣು ಕೆಲವ ಭಕ್ತಿಯ ಮಾಡವ್ವ